ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣ ಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕಾರ್ಯಕ್ರಮದಲ್ಲಿ ಇಂದು ಮುಂಗಾರು ಮಳೆಯ ವಿಳಂಬ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹ ವಿಸ್ತರಣಾ ನಿರ್ದೇಶಕರಾದ ಡಾ ಎಸ್ಎ ಗದ್ದನಕೇರಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಹೇಮಂತ್ ರಾಂಬಡಿಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶರಣು ಶರಣಾರ್ಥಿಗಳು. ನಾವು ಅನ್ಕೊಂಡ ಹಾಗೆ ಮಳೆ ಈ ಸಾರಿ ಬರಲಿಲ್ಲ, ಇನ್ನೂ ಹಿಂಜರಿತಾನೇ ಇದೆ. ಬರಲೋ ಬೇಡೋ ಬರಲೋ ಬೇಡೋ ಅನ್ನೋಂಥ ಸಂದರ್ಭದೊಳಗೆ ಈಗ ಜೂನ್ ಮುಗಿಸಿ ಜುಲೈದಲ್ಲಿ ಕಾಲಿಟ್ಟಾಗೂ ಕೂಡ ನಮಗೆ ಏನಪ್ಪ ಮಳೆ ಬರುತ್ತೋ ಇಲ್ಲೋನೋ ಹೆದರಿಕೆ ಇದೆ. ಆದರೆ ಬರ್ಬೋದು ಮಳೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ನಾವು ಇವತ್ತು ಈಗ ಲೇಟ್ ಆದಂಥ ಸಂದರ್ಭದೊಳಗೆ ಪರ್ಯಾಯ ಬೆಳೆಗಳು ಯಾವ್ಯಾವ ಆಗ್ಬೋದು ಅನ್ನೋದರನ್ನು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹ ವಿಸ್ತರಣಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರು. ಇವರು ಎಲ್ಲ ತಾಲೂಕು ಪ್ರದೇಶದ ಅನೇಕ ಹಳ್ಳಿಗಳಿಗೆ ಹೋಗಿ ಆಯಾ ಪ್ರದೇಶದಲ್ಲಿ ಏನೇನು ಮಳೆ ಆಗಿದೆ, ಬೆಳೆಯ ಸ್ಥಿತಿಗತಿ ಏನು, ಮತ್ತು ಇವತ್ತು ರೈತರು ಯಾವ ಬೆಳೆ ಹಾಕ್ಬೋದು ಈ ಸಂದರ್ಭದಲ್ಲಿ, ಮತ್ತು ಪರ್ಯಾಯ ಬೆಳೆ ಆಲೋಚನೆ ಮಾಡಲಿಕ್ಕೆ ಕಾರಣ ಏನು, ಈ ನಿಟ್ಟಿನೊಳಗೆ ಅಧ್ಯಯನವನ್ನು ಮಾಡಿದ್ದಾರೆ. ಸ್ವತಃ ರೈತರನ್ನು ಭೇಟಿಯಾಗಿದ್ದಾರೆ, ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗದ್ದನಕೇರಿ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ರೀ. ಸರ್, ಈಗ ತಾವು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಅಲ್ಲಿ ಸ್ಥಿತಿಗತಿ ಎಲ್ಲ ಹೇಗಿದೆ, ಮಣ್ಣಿನ ಮತ್ತು ನೀರಿನ ಮುಖ್ಯವಾಗಿ ಮಳೆಯ ಸ್ಥಿತಿ ಎಲ್ಲ ಹೇಗಿದೆ? ಈಗ ಈ ಸಂದರ್ಭದೊಳಗೆ ಚರ್ಚೆ ಮಾಡಾಕತ್ತೀವಲ್ರಿ, ಭಾಳ ಮಹತ್ವದ್ದು. ಈ ಸರಿ ಏನಾಯ್ತಂದ್ರೆ ನಮಗೆ ಎಲ್ಲ ಏಜೆನ್ಸಿಗಳು, ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳು ನಮಗೆ ಸಾಮಾನ್ಯ ಮಳೆಯ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿದ್ದು. ಹೌದು, ನಿಜವಾಗ್ಲೂ ಜನರಲಿ ನಾವು 20% ಎವರೇಜ್ ರೇನ್ ಫಾಲ್ಕಿನ ಕಡಿಮೆ ಆದರೂ ಸಾಮಾನ್ಯ ಅಂತೇವೆ, 20% ಹೆಚ್ಚಾದ್ರು ಸಾಮಾನ್ಯ ಅಂತೇವೆ. ಆದರೆ ಜನರಲಿ 96-104% ಮಳೆ ಆಗೇ ಆಕೈತಿ ಅಂತ ಒಂದು ನಮ್ಮೆಲ್ಲರ ನಿರೀಕ್ಷೆ ಆಗಿತ್ತು. ಆದರೆ ಈಗ ಸಕಾಲದಾಗ ಅಣ್ಣಕಿನ ನಮಗೆ ಮಳೆ ಆದಂಥ ರೀತಿ, ಅದು ಒಂದು ಆಗ್ತಾ ಇರುವಂಥ ರೀತಿ ಭಾಳ ಅನಿಶ್ಚಿತಿಯನ್ನು ಮೂಡಿಸೋದು. ಅನೇಕ ತಜ್ಞರುಗಳ ಪ್ರಕಾರ ಇಲ್ಲರಿ ಮಳೆ ಆಕಿತ್ತು, ಅದು ಬಿಫೋರ್ ಜಾಯ್ ಚಂಡಮಾರುತದ ಪರಿಣಾಮ ಆಯಿತು, ಹೀಗಾಗಿ ಮಳೆ ಮಾರುತಗಳು ಅಕಡೆ ಹೋಗ್ಬಿಟ್ಟು ಈಗ ಕಡಿಮೆ ಒತ್ತಡ ರೂಪದಾಗ ಮಾರುತಗಳು ಇರೋದ್ರಿಂದ ಇಲ್ಲಿ ಮಳೆ ಆಗ್ತಾ ಇಲ್ಲ ಅಂದರು. ಆದರೆ ಅದರ ಪ್ರಭಾವ ಕಡಿಮೆ ಆದರೂ ಕೂಡ ನಮ್ಮ ಪರಿಸ್ಥಿತಿ ಗೇರಪ್ ಆಗವಲ್ದು. ಈಗ ಸಾಮಾನ್ಯವಾಗಿ ನಾವು ನೀವು ತಿಳ್ಕೊಂಡಂಗೆ ಮುಂಗಾರಿ ಹಂಗಾಮ್ ಅಂದ್ರೆ ಏನ್ರಿ, ಯಾವುದೇ ಬೆಳೆ ಆಗಲಿ 15-15 ಮಟ್ಟ ಬಿತ್ತಾಕ ಟೈಮ್ ಇರ್ತಂತ ಒಂದು ಪ್ರಚಲಿತ ನಂಬಿಕೆ. ಬಟ್ ಪರಿಸ್ಥಿತಿ ಏನಾಗಿದೆ ಅಂದರೆ ಈಗ ಜೂನ್ 2nd fortnight ಅಂದರೆ 15-30 ಇವತ್ತು ನಾವು ನೀವು ಮಾತಾಡತ್ತೀವಿ ಮುಗ್ದೇ ಬಿಡ್ತೀವಿ. ಇಲ್ಲಿ ಏನಾಗ್ಬಿಟ್ಟಿದೆ ಇಂಪಾರ್ಟೆಂಟ್ ಕ್ರಾಪ್ಸ್. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ಹಿಂಗಾರಿಯೊಳಗೆ ಬಿಳಿಜೋಳ ಅಥವಾ ಕುಸುಬಿ ಗೋಧಿ ಕಡ್ಲಿ ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಹೆಸರು ಬಿತ್ತಿದ್ದೇವ. ಹೆಸರು ಇವತ್ತು ದ್ವಿದಳ ಧಾನ್ಯವಾದರೂ ಬೆಳೆ ಆದರೂ ಒಂಥರ ವಾಣಿಜ್ಯ ಬೆಳೆ ಅಂತ. ಈಗ ನಾವು 30 ಅನ್ನೋದ್ರಾಗ ನಾವು ಹೆಸರು ಬಿತ್ತುವ ಅವಕಾಶ ಹೋಗ್ಬಿಡ್ತು. ಧಾರವಾಡದಾಗಿತ್ತು ನಿಮ್ಗೆ ಹೇಳ್ಬೇಕಂದ್ರೆ ಮುಖ್ಯ ಬೆಳೆ ಉತ್ತರ ಒಣವಲಯದಾಗ ಅಂತ ಬರ್ತೀವಿ ನಾವು. ಜೋನ್ 3 ನಮ್ಮದು ಪೂರ್ತಿ ಬಾಗಲಕೋಟೆ ಜಿಲ್ಲಾ, ಪೂರ್ತಿ ಬಿಜಾಪುರ ಜಿಲ್ಲಾ, ಮತ್ತು ಒಂದು 5 ಬೆಳಗಾವಿ ಜಿಲ್ಲಾದ್ದು, ಒಂದು 5 ಧಾರವಾಡದ ಬರ್ತಾವೆ. ಅಂತಲ್ಲಿ ಜೋನ್ 3 ಉತ್ತರ ಒಣವಲಯದಾಗ ಹೆಸರಿಂದ ಹೋಯ್ತು. ಏನೋ ಏನು ಜುಲೈದಾಗ್ರೆ ಮಳೆ ಆದರೆ ಏನಪ್ಪ ಏನು ಮಾಡಬೇಕು ಅಂತಂದ್ರೆ ಯಾವ ಬೆಳೆ ಬೆಳಿಬೇಕು ಅನ್ನೋದೊಂದು ನಾವು ನೀವು ಇವತ್ತು ವಿಚಾರ ಮಾಡ್ಬೇಕಾಗಿತ್ತು. ಹೌದೌದು. ಹಾಗಾಗಿ ಈಗ ಈ ಸಂದರ್ಭದೊಳಗೆ ಏನೇನು ಕ್ರಮಗಳನ್ನು ರೈತರು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ತಮ್ಗೆ ಅನಿಸುತ್ತೆ? ನೀವು ಒಂದು ಮಾತು ಹೇಳಿದ್ರಿ, ಸರು ಆ ಕಡೆ ಈ ಕಡೆ ಅಡ್ಡಾಡಿ ಬಂದಾರ ಅಂತ. ಅದು ನಿಜ. ಯಾಕಂದರೆ ಹೈದರಾಬಾದ್ನಲ್ಲಿರುವಂಥ ಕ್ರೀಡಾ ಸಂಸ್ಥೆ ಆಗಲಿ ಅಥವಾ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಅಗ್ರಿಕಲ್ಚರ್ ಸೆಕ್ರೆಟರಿ ಕರ್ನಾಟಕ ಸರ್ಕಾರದ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗ್ ನಡೀತು. ಅಲ್ಲಿ ಎಲ್ಲ ಸಂಶೋಧನಾ ಯೋಜನೆಗಳ ಮುಖ್ಯಸ್ಥರು, ಸಂಶೋಧನಾ ನಿರ್ದೇಶಕರು, ವಿಸ್ತರಣ ನಿರ್ದೇಶಕರು ಕೂಡಿ ನಾವು ಒಂದು ಪರ್ಯಾಯ ಬೆಳೆ ಯೋಜನೆ ಅಂದರೆ ಈಗ ಯಾವ ಬೆಳೆ ಬೆಳೆದ್ರೆ ಲಾಭ ಅಥವಾ ಇನ್ನೂ ಯಾವ ಬೆಳೆಯನ್ನು ನಾವು ಬಿತ್ತಬಹುದು ಜುಲೈ ಪ್ರಥಮ ಪಾಕ್ಷಿಕ ಅಂದರೆ ಜುಲೈ 1ರಿಂದ ಜುಲೈ 15 ಜುಲೈ 15ರಿಂದ ಜುಲೈ 30 ಮೊದಲು ಬೆಳೆಗಳ ಆಯ್ಕೆ ಮಾಡ್ಬೋದೇನು ಅಂತ ವಿಚಾರ ಮಾಡಿದೆವರು. ಅದು ಆಗಿಂದ ನಾ ಸಹ ವಿಸ್ತರಣಾ ನಿರ್ದೇಶಕನಾಗಿ ಒಂದು ವಾರದ ಅವಧಿಯೊಳಗೆ ಎಲ್ಲ ಜಿ ಡಿ ಒಳಗೆ ಮೀಟಿಂಗ್ ಕರೆದೇವೆ. ಸ್ವತಃ ನಾನೇ ಬೆಳಗಾವಿಗೆ ಹೋಗಿ ಬೆಳಗಾವಿ ಜಿಲ್ಲಾ ಜಿ ಡಿ ಎ ಮತ್ತು ಬೆಳಗಾವಿ ಜಿಲ್ಲೆ ಅಂಡರ್ ಬರುವಂಥ ಎಲ್ಲ ತಾಲೂಕುಗಳ ಇ ಡಿ ಎಗಳು ಇ ಟಿ ಎಮ್ಮು ಬಿ ಟಿ ಎಮ್ಮು ಎಓ ಅಂದರೆ ತಾಲೂಕಾ ಕೃಷಿ ಸಹ ನಿರ್ದೇಶಕರು ಅಗ್ರಿಕಲ್ಚರ್ ಆಫೀಸರ್ಸು ಎಲ್ಲ ಕೂಡಿ ಒಂದು ಡಿಸ್ಕಷನ್ ಮಾಡಿದೆವು ನಾವು ಪರಿಸ್ಥಿತಿ ಹೇಗಿದೆ. ಹಾಗೆ ಹಾವೇರಿಗೂ ಹೋದೆ, ಹಾವೇರಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳನ್ನು ಎಲ್ಲ ಆಫೀಸರ್ಸು ಆನ್ಲೈನ್ ಆಗಿ ತೊಗೊಂಡೆವಲ್ಲಿ. ಮುಂದೆ ಧಾರವಾಡದಲ್ಲಿಯೂ ಎಲ್ಲ ತಾಲೂಕುಗಳ ಇ ಡಿ ಎಗಳು ಎಓ ಇ ಟಿ ಎಮ್ಮು ಬಿ ಟಿ ಎಮ್ಮು ಪರಿಸ್ಥಿತಿ ಏನಿದೆ. ಹಾಗೆ ಶಿರ್ಸಿ ಕಡೆ ಹೋದೆವು ಕುಮಟಾದಲ್ಲಿ. ಈಗ ನೋಡಿ ಕುಮಟಾ ಜೂನ್ 9ರಿಂದ ಬರ್ತದೆ, ಅಲ್ಲಿ ಹಳಿಯಾಳ ಮತ್ತು ಮುಂಡಗೋಡು ತಾಲೂಕು ಬಿಟ್ಟು ಉಳಿಕೆದ ಕಡೆ ಪರಿಸ್ಥಿತಿ ಅಷ್ಟೊಂದು ಗಂಭೀರ ಇಲ್ಲ ಈಗ. ಆದರೂ ನಿಮಗೆ ಅಗದಿ ಹೇಳ್ಬೇಕಂದ್ರೆ ಬರೇ 25ರಷ್ಟು ಮಳೆಯಾಗೈತೆ ಅಲ್ಲಿ. ಅಂದರೆ ಎಷ್ಟು ಆಗಬೇಕಾಗಿತ್ತು ಜನವರಿ 1ರಿಂದ ಜೂನ್ 30ರ ಮಟ್ಟ, ಆದರೆ 25% ಅಷ್ಟಾಗ್ಯದ. ಈಗ ಕೂರಿಗೆ ಬಿತ್ತನೆ ಮಾಡ್ತಾರಲ್ಲ ಭತ್ತದ್ದು ಅದು ಮುಗಿದಿದೆ. ಬಟ್ ಆನ್ ದ ಕಾಂಟ್ರರಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಏನು ಉತ್ತರ ಅರೆಮಲೆನಾಡು ಅಂತ ಏನು ಹೇಳ್ತೇವಲ್ಲ ಬೆಳಗಾವಿ ಧಾರವಾಡ ಇಲ್ಲಿ 60-70% ಕೊರತೆ ಅದು. ಅದು ಹೆಂಗಂದ್ರೆ ಮಳೆ ಮೊದಲರ ಆಗೈತಪ್ಪ, ಪೂರ್ವ ಮುಂಗಾರು ಮಳೆ ಆಗವು, ತಳಹಸಿ ಐತಿ, ನಾವು ಮೇಲೆ ಒಂದು ಕಿರುಗುಂಟೆ ಹಾಸಿ ಕಳೆ ನಿಯಂತ್ರಣ ಮಾಡೀವಿ, ಎಲ್ಲ ಹೆಂಟ್ ಕರ್ಗ್ಯಾವು, ಇನ್ನು ಮೇಲೆ ಮಳೆ ಬಿದ್ರೆ ದವಗ್ರೆ ನಾವು ಬಿತ್ತಬೇಕು ಅನ್ನುವಂಥ ಪರಿಸ್ಥಿತಿನೂ ಇಲ್ಲ. ಇದು ನಮಗೆ ತೀವ್ರವಾದ ನೋವಂತರುವಂಥ ವಿಷಯ, ಪೂರ್ವ ಮುಂಗಾರು ಮಳೆಗಳು ಆಗದೇ ಇರೋದು. ಇನ್ನು ಮಳೆ ಆದ್ರೆ ಅನ್ನೋ ಪ್ರಶ್ನೆ ಬಂದಾಗ ಏನಾದರೂ ಪರ್ಯಾಯ ಹೋಗಿ ಪರ್ಯಾಯ ಐತನು ಅಂತ ವಿಚಾರ ಮಾಡ್ಬೋದು. ಆದರೂ ಕೂಡ ಒಂದು ಆಶಾಭಾವನೆ ಇಟ್ಕೊಂಡು ನಾವು ಪರ್ಯಾಯ ಸತ್ಯ ರೀ, ಮನುಷ್ಯ ವಾಸ್ತವವಾದಿ ಆಗಿರ್ಬೇಕು. ಆಶಾವಾದಿ ಆಗ್ಬೇಕಂದ್ರೆ ವಾಸ್ತವವಾದಿನೂ ಸ್ವಲ್ಪ ಕಷ್ಟನೇ, ಈಗ ಆಶಾವಾದಿನೇ ಇರ್ಬೇಕು ನಾವು. ಐತಿ ಪೋರ್ಕಾಸ್ಟ್ ಸ್ವಲ್ಪ ಆತಂಕಕಾರಿನ ಐತಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆಸ್ಟ್ರೇಲಿಯಾ ಭಾರತ ಮತ್ತು ಸೌತ್ ಈಸ್ಟ್ ಏಷ್ಯಾ ಈ ಕಂಟ್ರೀಸ್ಗೆ ಸ್ವಲ್ಪ ಬರದ ಛಾಯೆ ಐತಿ ಅಂತಾರೆ. ಆದರೆ ಅಲ್ಲೊಂದು ಏನದರಿ, ಇವತ್ತು ಈ ಮಳೆಯ ಏನದು ದಿಕ್ಕು ದಿಶೆ ಏನು ಅಂತಾರಲ್ಲ, ಗಾಳಿಯ ಚಲನೆ ಅದರ ಒತ್ತಡ, ಹಿಂಗಾಗಿ ಎಲ್ಲೋ ಒಂದು ಕಡೆ ಮಳೆ ಆಕತಿ ಈ ಕಡೆಗೆ ದೇಶದ 31 ರಾಜ್ಯದೊಳಗೆ ಅಂತ ಅನ್ನೋಕಿನ ನಾವು ಈ ಸದ್ಯಕ್ಕೆ ನಾವು ನೀವು ಏನು ಮಾಡ್ಬೋದು. ಈಗ ನಾವು ಬೇರೆ ಬೇರೆ ಜಿಲ್ಲಾ ಇದೀವಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ 7 ಜಿಲ್ಲಾ ಬರ್ತವೆ. ಒಂದೊಂದು ಜಿಲ್ಲಾದಾಗ ಒಂದೊಂದು ಥರ ಅಂದರೆ ಒಂದೊಂದು ತಾಲೂಕಿನಾಗ 2-3 ಥರ ಮಣ್ಣು ಇರ್ತದೆ. ಆ ಮಣ್ಣಿಗೆ ಅನುಗುಣ ಆದಂಗೆ ಮತ್ತು ಸೀಸನಿಗೆ ಅನುಗುಣ ಆಗಂಗೆ ವಾಟ್ ಆರ್ ದಿ ಬೆಸ್ಟ್ ಚಾಯ್ಸ್ ಪಾ ಇದ್ದದ್ರಾಗ ಇಂಥ ಬೆಳೆಗೆ ಹೆಚ್ಚು ಲಕ್ಷ ಕೊಡ್ಬೇಕಂತ ನಾವು ವಿಚಾರ ಮಾಡೋಣ್ರಿ. ಅದೇ ಈಗ ಪರ್ಯಾಯ ಬೆಳೆ ಅಂತೀವಲ್ಲ, ಅದ್ರ ಬಗ್ಗೆ ಹೇಳಿ. ಪರ್ಯಾಯ ಅಂದ್ರೆ ಏನಂತೀವಿ ನಾವು? ಪರ್ಯಾಯ ಅಂದ್ರೆ ಆಲ್ಟರ್ನೇಟಿವ್ ಅಥವಾ ಬದಲಿ ವ್ಯವಸ್ಥೆ. ಯಾಕಂದ್ರೆ ಭಾರತ ದೇಶದೊಳಗೆ ಮುಂಗಾರು ಹಂಗಾಮನ ಮೇನ್. ಈಗ ಸೌತ್ ವೆಸ್ಟ್ ಮನ್ಸೂನ್ನಿಂದ 75% ಮಳೆ ಬರುತ್ತೆ ಮತ್ತು ಸಾಕಷ್ಟು ಬೆಳೆ ವೈವಿಧ್ಯತೆ ಇರೋದು ಮುಂಗಾರಿಯೊಳಗೆ. ಆ ನಿಟ್ಟಿನಲ್ಲಿ ನಾವೊಂದು ವಿಜ್ಞಾನಿಗಳು, ನಾವು ಪ್ರಗತಿಪರ ರೈತರು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡಿ ವಾಟ್ ಆರ್ ದ ಬೆಸ್ಟ್ ಪಾಸಿಬಿಲಿಟೀಸ್. ನಾವು ಜುಲೈ ಈಗ ನಾಳೆಗೆ ಮಳೆ ಆತು, 4-5 ದಿವಸನೇ ಮಳೆ ಆತು, ಒಂದು 30-40 ಎಂ ಎಂ ಹಂಗೆ ಮಳೆ ಆಗುವ ಫೋರ್ಕಾಸ್ಟು ಐತಿ ನಮಗೆ. ಸ್ವಲ್ಪ ಆಶಾದಾಯಕ ಐತಿ, ಇಲ್ಲಂತಲ್ಲ. ಟೋಟಲ್ ಮಳೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಜುಲೈದೊಳಗೆ ಮಳೆ ಐತಿ. ಜುಲೈ ಆಗಸ್ಟ್ದೊಳಗೆ ಆ ಪ್ರತಿ ಮಂತದ್ದು ಎವರೇಜ್ ಏನು 100 ಇಯರ್ಸ್ ಎವರೇಜ್ ನೋಡಿದ್ರೆ ಜುಲೈ ಆಗಸ್ಟ್ ಹೆಚ್ಚಿಗೆ ಮಳೆ ಐತಿ ಅಂತ ಒಂದು ಐತಿ ನಮಗೆ ಫೋರ್ಕಾಸ್ಟ್. ಆ ದಿಶೆಯಲ್ಲಿ ನಾವು ಈಗ ಬೇರೆ ಬೇರೆ ವಲಯದೊಳಗೆ ಯಾವ್ಯಾವ ತಾಲೂಕು ಬರ್ತಾವೆ, ಆಯಾ ತಾಲೂಕಿನಾಗ ಯಾವ್ಯಾವ ಥರ ಮಣ್ಣು ಬರ್ತಾವೆ. ಹಾಗಾಗಿ ಉತ್ತರ ಒಳನಾಡು ಅಲ್ಲಿ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಜಾಸ್ತಿ ಇರುವಂಥ ಪ್ರದೇಶದೊಳಗೆ ಅದನ್ನು ನೋಡಿಕೊಂಡು ನಾವು ಹೆಚ್ಚಾಗಿ ಮಾತಾಡಬೇಕಾಗಿದೆ ಇವತ್ತು ಅಲ್ವಾ? ಹೌದೌದ್ರಿ. ಈಗ ನಾವೇನೋ ಧಾರವಾಡದಾಗ ಇದ್ದೀವಿ, ಅದು ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಜೂನ್ 3 ಬರ್ತದೆ ಉತ್ತರ ಒಣವಲಯ. ಆ್ಯಕ್ಚುಲಿ ಅದು 35 ತಾಲೂಕನ್ನು ಒಳಗೊಂಡ್ರು. ನಾ ಈಗ ಬಳ್ಳಾರಿ ರಾಯಚೂರು ಕೊಪ್ಪಳ ಆ ತಾಲೂಕದ ಬಗ್ಗೆ ವಿಚಾರ ಮಾಡೋದಲ್ಲ. ಈಗ ನನ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಬಿಜಾಪುರ ತಾಲೂಕು, ಇಂಡಿ, ಮುದ್ದೇವಾಳ, ಸಿಂದಗಿ ಮತ್ತು ಎಲ್ಲ ಬಾಲ್ಕೋಟೆ ಎಲ್ಲ ತಾಲೂಕು ಮತ್ತು ಧಾರವಾಡದ ನವಲಗುಂದ ತಾಲೂಕು. ಈ ಬೆಳಗಾವಿ ನೋಡೋಕೆ ನಾವು ಬೆಳಗಾವಿ ಭಾಳ ಮಳೆ ಅಂತಿರಲ್ಲ, ಅಲ್ಲೂ ಉತ್ತರ ಒಣವಲಯ ಐತೆ. ಅಲ್ಲಿ ಸವದತ್ತಿ, ರಾಯಬಾಗ, ಅಥಣಿ, ಗೋಕಾಕ, ರಾಮದುರ್ಗ ಈ ಎಲ್ಲ ತಾಲೂಕನ್ನು ಒಳಗೊಂಡಂಥದ್ದು ಉತ್ತರ ಒಣವಲಯ ಜೋನ್ 3. ಇದ್ರ ಲಕ್ಷಣ ಏನು ಅದ್ರ ಬಗ್ಗೆ ನಾವು, ಯಾಕಂದ್ರೆ ಈಗ ಈ ಅಪಾಯವನ್ನು ಹೆಂಗ ತಡಿಬೇಕು ಅನ್ನೋದು ಉಪಾಯ ಮಾಡೋದೈತಿ. ಉತ್ತರ ವಲಯವನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೇವೆ ನಾವು. ಅಂದ್ರೆ ಯಾಕಂದ್ರೆ ಮಣ್ಣಿನ ಆಧಾರ ಮ್ಯಾಗ ಹೇಳ್ಬೇಕಲ್ಲ ನಾವು. ಕರೆಕ್ಟ್. ಈಗ ಮಳೆ ಬರ್ತೈತಿ, ಈಗ ಆಳವಾದ ಕಪ್ಪು ಭೂಮಿ ಮ್ಯಾಗ ಅದ ಮಳಿ ಹೆಂಗ್ ಪರಿಣಾಮ ಬೀರುತ್ತೆ, ಕಡಿಮೆ ಆಳದ ಕಪ್ಪು ಭೂಮಿ ಮ್ಯಾಗ ಹೆಂಗ್ ವಿಚಾರ ಮಾಡ್ಬೇಕು ನಾನು, ಮಧ್ಯಮ ಆಳದ ಕಪ್ಪು ಭೂಮಿ ಮ್ಯಾಗ ಹೆಂಗ್ ಮಾಡ್ಬೇಕು, ಮತ್ತ್ ಕೆಂಪು ಭೂಮಿನೂ ಐತಿ ಕಡಿಮೆ ಆಳದ ಕೆಂಪು ಭೂಮಿ. ಈ ಕೆಂಪು ಭೂಮಿ ಆಳವಲ್ಲದ ಕಪ್ಪು ಭೂಮಿಯೊಳಗ ನಾವು ಮುಂಗಾರಿನ ತಗೋಬೇಕಲ್ಲ, ಯಾಕಂದ್ರೆ ಅವ್ರು ರಿಟೆಂಟಿವ್ ಸಾಯಿಲ್ ಅಲ್ಲ, ರೆಸಿಡುವಲ್ ಸಾಯಿಲ್ ಮೈಸೂರು ಇರಂಗಿಲ್ಲ. ನನ್ನ ಲಿಮಿಟೇಷನ್ ಅದು. ಇನ್ನು ಮಧ್ಯಮ ಆಳದ ಕಪ್ಪು ಭೂಮಿ ಸರಿಯಾಗಿ ಮಳೆ ಹಾಕೊಂತ ಹೋದ್ರೆ ಡಬಲ್ ಕ್ರಾಪ್ ವಿಚಾರ ಮಾಡ್ಬೋದಿತ್ತು, ಈಗಾಗಲೇ 15 ದಿವಸ ಹೋಗ್ಬಿಟ್ಟೈತಿ, ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡೋಣ. ಇನ್ನು ಆಳವಾದ ಕಪ್ಪು ಭೂಮಿಗೆ ಹಿಂಗಾರಿ ತೊಕೊಂತೀವ್ರಿ, ಆದರೂ ಮುಂಗಾರಿಯಾಗಿ ಏನು ಮಾಡ್ಬೇಕು ರೀ? ಈಗ ಉತ್ತರ ಒಣಲಯದಾಗ ನಾ ಹೇಳಿದೆ, ಕಡಿಮೆ ಆಳದ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣು, ಯಾವ್ಯಾವ ತಾಲೂಕಿನಾಗ ಎಷ್ಟೆಷ್ಟು ಬರ್ತಾವ ಅನ್ನೋದು ನನಗೆ ಮಾಹಿತಿ ಇರದಿದ್ರು ಕೂಡ ಇದ್ರೊಳಗೆ ಇವು ಎಲ್ಲ ತಾಲೂಕು ಬರ್ತವೆ, ರೈತರಿಗೆ ಗೊತ್ತಾಗುತ್ತೆ. ರೈತರಿಗೆ ಈ ಕಡಿಮೆ ಆಳದ ಕಪ್ಪು ಮಣ್ಣು ಅಂದ್ರೆ ಅವ ಬಿಜಾಪುರ ತಾಲೂಕಿನವ್ರು ಆಗಲಿ ಬಸವನ ಬಾಳ್ಗೌಡ್ರು ಅವ್ರಿಗೆ ಅರ್ಥ ಆಗುತ್ತೆ. ಆಕ್ಚುಲಿ ನಿಮ್ಗೆ ಹೇಳ ಕರ್ನಾಟಕ ರಾಜ್ಯ ಬರಕು ಹೊಸದಲ್ಲಿದು, ಇದು ರಾಜಸ್ಥಾನ ಹಾಗೆ ದೇಶದೊಳಗೆ ಸೆಕೆಂಡ್ ಲೀಡಿಂಗ್ ಸ್ಟೇಟ್ ಒಣ ಪ್ರದೇಶ. ಆದರೆ ಏನು, ಒಣ ಪ್ರದೇಶದಾಗ 80% ಕಪ್ಪು ಭೂಮಿ ಇರೋದ್ರಿಂದ ನಾವು ಸರ್ವೈವಲ್ ಆಗ್ಯವು. ಈ ವೆಸ್ಟರ್ ಘಾಟ್ಸಿರೋದ್ರಿಂದ ಸ್ವಲ್ಪ ಮಳೆ ಆಕೈತಿ, ಇಷ್ಟು ಮ್ಯಾಲ ನಮ್ಮ ಜೀವನ ನಡೆದೈತಿ. ಆದರೆ ಏನು, ಈ ಭಾಗದ ಈಗ ಉತ್ತರ ಅರೆ ಮಲೆನಾಡು, ಮಲೆನಾಡಿನಾಗ ಡ್ರಿಂಕಿಂಗ್ ವಾಟರ್ ಗಾಬರಿ ಆಗುತ್ತೆ ಮಂದಿ. ಬಟ್ ನಾಲ್ಕು ವರ್ಷ ಮಳೆ ಆಗೈತಲ್ಲ, ಈಗ ಒಮ್ಮೆ ಹಿಂಗಣ್ಣನ ಸ್ವಲ್ಪ ಯಾರಿಗಾದರೂ ಆತಂಕ ಹುಟ್ಟು ಸಹಜ ಅಲ್ರಿ. ಅದಕ್ಕೆ ನಾ ಏನು ವಿಚಾರ ಮಾಡೀನಿ, ಈ ಕಡಿಮೆ ಆಳದ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣು, ಐ ಆಮ್ ವೆರಿ ಕ್ಲಿಯರ್ ಯಾವ ಈ ಯಾವ ತಾಲೂಕಿನಾಗ ಬರ್ತಾವಪ್ಪ. ಉತ್ತರ ಒಣವಲಯದಾಗ ಜೂನ್ 3 ಬಿಜಾಪುರ ತಾಲೂಕಿನಾಗ ಹೋದಾವ ಕಡಿಮೆ ಆಳದ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣು. ಬಸವನ ಭಾಗ್ಯವಾಡೆಗದಾವ. ಮುಧೋಳ, ಇಂಡಿ, ಸಿಂದಗಿ, ನಿಮ್ಗೆ ಅನಿಸ್ಬೋದು ಮುಧೋಳ ಜಮಖಂಡಿ ನೀರಾವರಿ ಅಂತ, ನೀರಾವರಿ ಪ್ರದೇಶ ಬಿಟ್ಟು ಹೇಳ್ತು ನಾನು. ನೀರಾವರಿ ಅಂದ್ರೆ ಮಳೆ ಆಗಿಂದ ನೀರಾವರಿ ಅಲ್ರಿ, ಮಳೆ ಆಗಿಂದ ಡ್ಯಾಮ್ ತುಂಬ್ತಾವು, ಡ್ಯಾಮ್ ಆಗಿಂದ ಕಾಲುವೆದ ನೀರು ಬರ್ತೈತಿ, ಅಥವಾ ಗ್ರೌಂಡ್ ವಾಟರ್ ರೀಚಾರ್ಜ್ ಎಲ್ಲ ಮಳೆಗೆ ಸಂಬಂಧ. ನಾವು ಭಾಳ ಸಲ ಏನು ಮಾಡ್ಬಿಡ್ತೀವಿ, ಕುಸ್ಕಿ ಬರೋಣ, ಏ ಪ್ರೊಟೆಕ್ಟಿವ್ ಇರಿಗೇಷನ್, ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡೋಣ, ಆದರೆ ಮಳೆ ಅಂದ್ಬಿಡ್ತೇವೆ. ಅದಕ್ಕೆ ಇಂಡಿ, ಸಿಂದಗಿ, ಬಾದಾಮಿ, ಮುಂದೆ ನಿಮ್ಗೆ ಹೇಳ್ಬೇಕಂದ್ರೆ ಇವನ್ ಅತನಿ ಬರ್ತೆ, ಗೋಕಾಕ, ಸವದತ್ತಿ, ರಾಮದುರ್ಗ, ಗದಗ, ರೋಣ ಮತ್ತು ಮುಂಡ್ರಗಿ, ಈ ತಾಲೂಕುಗಳ ಈ ಜಿಲ್ಲೆಗಳ ಜಿಲ್ಲೆ ಅಂತೂ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಏನು ಮಾಡ್ಬೋದು, ಜುಲೈ 1 ಪಕ್ಷದೊಳಗೆ ನೀವಿನ್ನೂ ಸಜ್ಜೆಯನ್ನು ನಂಬಬಹುದು. ಸಜ್ಜೆ ಅದು ಲೇಟ್ ಆದರೂ ಅದ್ರದ್ದೊಂದು ಕ್ಯಾರೆಕ್ಟರ್ ಏನದಂದ್ರೆ ಪ್ಲಾಸ್ಟಿಸಿಟಿ ಕ್ರಾಪ್ ರೀ. ಅದು ಲೇಟ್ ಆದರೂ ಆ ಮರಿಗಳು ಏನು ಟಿಲ್ಲರ್ಸ್ ಅಂತೀವಲ್ಲ ನಾವು ಮರಿಗಳು, ಅವು ಪಟ್ಟಣ ಬೆಳೆದ ಮೆಚುರಿಟಿ 65 ದಿವಸಕ್ಕೆ 70 ದಿವಸಕ್ಕೆ ಬರೋದು, ಹಿಂಗೆ ಶಾರ್ಟ್ ಆದ್ರೂ ಅವು ಬಂದು ಅದು ಕವರ್ ಮಾಡ್ಕೊಂಡು ಅಂತ ದೇವರು ನೇಚರ್ ಕೊಟ್ಟರು. ಆ ಸಜ್ಜಿ ಮಾತ್ರ ನಾವು ಬಿಡಬಾರ್ದು. ಎಲ್ಲಿ ಮಟ್ಟ ಇದು 15 ಮಟ್ಟ, ಜುಲೈ 15 ಮಟ್ಟ ಮಳೆ ಆದ್ರೂ ನಾವು ಸಜ್ಜಿನ ನಂಬ್ಕೋಬಹುದು. ಇನ್ನು ತೊಗರಿ, ಅದಂತೂ ರೈತರಿಗೆ ಗುರ್ತೈತಿ ಅವರು ತೊಗರಿ, ಯಾಕಂದ್ರೆ ಎರಡೂ ಸೀಸನ್ನಾಗ ಬರ್ತಾರ, ಅದು ಲೇಟ್ ಆದರೂ ಅವ್ರ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಅಲ್ಲೂ ಹಾಕ್ಬೋದು. 5-6 ಬೆಳೆ ಬರುತ್ತೆ, 5-6 ಬೆಳೆ, 600-180 ಈಗಿನ ಶಾರ್ಟ್ ಡ್ಯೂರೇಷನ್ ವೆರೈಟಿ TS3 ಯಾರದ ಅಂತೀವಿ ನಾವು, 160 ರೀ ಮೊದಲಿನ ತೊಗರಿ ಇಲ್ಲ ತೊಗರಿ. ಒಂದು ಇನ್ನೊಂದು ನಾವೇನು ಪ್ರಪೋಸ್ ಮಾಡತ್ತೀವಿ, ಹಬ್ಶಂಗ. ಬಟ್ ರೈತರು ಏನು ಕೇಳ್ತಾರೆ, ಹಬ್ಶಂಗ ಬೀಜ ಇಲ್ಲದವ್ರಿ ಪ್ರಾಬ್ಲಮ್. ಹೌದಲ್ಲ, ನಾವು ಇಲ್ಲೆಲ್ಲ ಧಾರವಾಡ ಜಿಲ್ಲೆ ಬಿಟ್ಬಿಟ್ಟಾರ ರೈತರು, ಬಿಟ್ಟುಬಿಟ್ರ ನಾವು ನೀವು ಸಣ್ಣವ್ರದಾಗಿತ್ತು ಹಬ್ಶಂಗ. ಮಳೆಯ ವಿತರಣೆ ಏನು ಅಸಮರ್ಪಕ ಆತಲ್ರಿ, ಮಂದಿ ಬಿಟ್ಬಿಡ್ತದೆ ಸುಮ್ಮ. ಎಲ್ಲರ ಬಜಾರ್ದಾಗ ಅಷ್ಟೇ ಸಿಗ್ತಾವ 3 ಎಲ್ಲ 4 ಹಬ್ಶಂಗ. ಆದ್ರೆ ಅಂಥದ್ದು ಇತ್ತಂದ್ರೆ ಈ ಟೈಮ್ನಾಗ ಭಾಳ ಇದು ಅನುಕೂಲ, ನಾವು ಅದ್ರ ಕಡೆ ಲಕ್ಷ ಕೊಡಾಗ್ತೀವಿ. ಆದ್ರೆ ಏನಾಕೈತಿ, ಒಂದು 4 ಪ್ರವಾಹ, 4 ಡ್ರೌಟ್ ಅನ್ನೋಣ, ನಮಗೂ ಸ್ವಲ್ಪ ಹಿಡಿತ ಸೇವಲ್ ಆಗೈತಿ. ಮರಡೂರು ಲೋಕಲ್ ಅಂತ ತಳಿ ಐತಿ, ಅಲ್ಲೂ ನಾವು ಒಂದು ಸ್ವಲ್ಪ ಸಂಶೋಧನಾತ್ಮಕವಾಗಿ ಇನ್ನಿಷ್ಟು ಹೆಚ್ಚು ಮಾಡ್ತೀವಿ. ಇದು ಹಬ್ಶಂಗ ಒಂದು ಆಪ್ಷನ್. ಇನ್ನು ಔಡ್ಲಾ ಭಾಳ ಸಲ ಹೇಳ್ತೀವಿ ರೀ, ಆದ್ರೆ ನಾರ್ಮಲ್ ಕಂಡೀಷನ್ದಾಗ ಯಾರು ನಾವು ಮಹತ್ವ ಕೊಡೋದಿಲ್ಲ. ಮನುಷ್ಯಾಗ ಆರಾಮಿಲ್ಲಾರ್ದಾಗ ವೈದ್ಯರು ನೆನಪಕ್ಕಾರಲ್ರಿ, ನಾವು ವೈದ್ಯರ ತಲೆ ತೋರಿಸಿಂದ ಆರಾಮಾಗಿಂದ ಯಾರು ಹೊಳ್ಳಿ ಫೋನ್ ಮಾಡಿ ಹೇಳ್ತೀವಿ ನಾವು, ಇಲ್ಲ ಹಂಗಾಗ್ಬಿಟ್ಟತಿ. ಔಡ್ಲ, ಎಳ್ಳು, ಎಳ್ಳು ಗುರಳಿಗೆ ಟೈಮ್ ಐತಿನ ನೌನೈತಿ. ಮತ್ತು ಇನ್ನು ರೀ, ಹಿಂಗೆ ಮಳೆ ಲೇಟ್ ಆಯ್ತು ಅಥವಾ ಅಸಮರ್ಪಕ ಆಯ್ತು ಏನೋ ಆತಂಕ ಐತಿ ಅಂದ್ರೆ, ನಾವು ಇಂಟರ್ ಕ್ರಾಪಿಂಗ್ ಅಂತರ್ ಬೆಳೆಗೆ ಹೋಗ್ಬೇಕು, ಸೋಲ್ ಕ್ರಾಪ್ ಬಿಟ್ಬಿಡೋಕು, ಒಂದೇ ಬೆಳೆ ಬೇಡ ಅಂತ ಹೊತ್ತಿನ ಸಜ್ಜಿ ಮತ್ತು ತೊಗರಿ ಎರಡು ಬೆಳೆ ತೊಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಇದು ಆಳವಾಗಿ ಹೋಗುತ್ತೆ ಬೇರು, ಒಂದು ಆಳವಾದ ಬೇರು, ಒಂದು ಕಡಿಮೆ ಆಳದ ಬೇರು, ಒಂದು ದ್ವಿದಳ ಧಾನ್ಯ, ಒಂದು ಏಕದಳ ಧಾನ್ಯ, ಒಂದು ಶಾರ್ಟ್ ಡ್ಯೂರೇಷನ್, ಒಂದು ಲಾಂಗ್ ಡ್ಯೂರೇಷನ್ನು, ಮತ್ತು ಎರಡು ಕಂಪ್ಯಾರ್ಟೇಬಲ್ ಇಟ್ಟದು. ಎರಡೂವರೆ ತಿಂಗಳದಾಗ ನಾವು ಇವನ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ದಾಗ ಸತಿ ಇದು ಸಜ್ಜೆ ಹರ್ವೆಸ್ಟ್ ಮಾಡಿದ್ರು ತೊಗರಿ ಇರುತ್ತೆ, ಅವಾಗ ಅದು ಕುಲ್ಲಾಗಿಬಿಡುತ್ತೆ, ಮತ್ತು ಫ್ಲವರಿಂಗ್ ಹಾಕೋ, ಬ್ರ್ಯಾಂಚಿಂಗ್ ಹಾಕೋ, ಸಜ್ಜೆ ಮತ್ತು ತೊಗರಿ, ಇನ್ನೊಂದು ನವನಿ ಮತ್ತು ತೊಗರಿ. ಇವು ಇಷ್ಟು ಜುಲೈ 1ನೇ ಪಾಕ್ಷಿಕದೊಳಗೆ ಕಡಿಮೆ ಆಳದ ಕಪ್ಪು ಮಣ್ಣು ಮತ್ತು ಮರಳ ಮಿಶ್ರಿತ ಕೆಂಪು ಮಣ್ಣಿಗೆ ನೋಡ್ರಿ. ಎರಡು ಬೆಳೆ ಹೇಳಿದ್ರಿ, ಈಗ ಒಂದು ಸಜ್ಜೆ, ಇನ್ನೊಂದು ತೊಗರಿ. ತೊಗರಿ ಅವಳ ಎಳ್ಳು ಗುರಳು ಇವಕ್ಕೆ ಟೈಮ್ ಐತೆ. ಗುರಳನ್ನು ಕೂಡ, ಗುರಳು ಕೂಡ. ಆದ್ರೆ ಏನಾಗುತ್ತೆ, ಗುರಳು ಸೋಲ್ ಕ್ರಾಪ್ ಯಾರು ಹಾಕಲ್ಲ, ಬದುನೇ ಹಾಕ್ತಾರ. ಬಾರ್ಡರ್ ಕ್ರಾಪ್ ಅಥವಾ ಪಾಲಿವಿನೇಷನ್ ಆಕ್ಟಿವಿಟಿ ಹೆಚ್ಚಾಲಿ ಅಥವಾ ಸ್ಪ್ರಿಂಕಲ್ ಕ್ರಾಪ್ ಅಂತ ಹಾಕ್ತಾರೆ. ಇನ್ನು ಜುಲೈ 2ನೇ ಪಾಕ್ಷಿಕ ಅಂದ್ರೆ ಯಾವ ಬೆಳೆ ಅಲ್ಲಿ ಮಟ್ಟ ಜಗ್ತಾವ ಅಂದ್ರೆ ಅಲ್ಲಿ ಸಜ್ಜ ಇಲ್ಲ, ಸಜ್ಜ ಮಾತ್ರ ಡ್ರಾಪ್ ಆಯ್ತು. ಈಗಾಗಲೇ ಹೆಸರು ಉದ್ದು ಡ್ರಾಪ್ ಮಾಡಿದೆ ನಾನು. ಹೌದು, ನೀವು ಹೆಸರು ಉದ್ದು ನಮ್ಮ ಕಡೆ ಜೂನ್ 3ರೊಳಗೆ ಇಲ್ಲಂದ್ರೂ ಡ್ರಾಪ್ ಮಾಡಿದೆ. ಈಗ ಮತ್ತೆ ಸಜ್ಜು ಹೋತಿ ಈಗ ಜುಲೈ 2ನೇ ಪಾಕ್ಷಿಕದೊಳಗೆ. ಅಲ್ಲಿ ತೊಗರಿ ಐತಿ, ಅವಳು ಐತಿ, ಎಳ್ಳು ಐತಿ, ನವನ್ ಐತಿ, ಗುರಳ್ ಐತಿ, ಹುರುಳಿ ಐತಿ. ಹುರುಳಿ ಲೇಟ್ ಸೂಯಿಂಗ್ ಬರ್ತೀರಿ ಜುಲೈ 2nd ಪೋರ್ಟೆಂಟ್ ಅದು ಬರ್ತೀರಿ. ನವನಿ ಮತ್ತು ತೊಗರಿ ಮತ್ತು ಇಲ್ಲಾಂದ್ರೆ ಶಾರ್ಟ್ ಡ್ಯೂರೇಷನ್ ಮೇವಿನ ಬೆಳೆಗಳನ್ನ ಬೆಳಿಬೇಕು. ದನದೊಂದು ಪ್ರಾಬ್ಲಮ್ ಬರ್ತಾನ, ನಾವು ಎಲ್ಲರ ಮಳೆ ಆಯ್ತು, ಎಲ್ಲರ ಆರು ಉತ್ಪಾದನೆ ಆಯಿತು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಈಗ ಹಂಗೆ ಅನುಕೂಲ ಅದಾವೆ. ಬಟ್ ದನದ್ದು ಅಲ್ಲಿ ನಾವು ಜುಲೈ 2nd ಪೋರ್ಟೆಂಟ್ ಮಳೆ ಆದರೆ ಇಂಥ ಭೂಮಿ ಒಳಗೆ ಶಾರ್ಟ್ ಡ್ಯೂರೇಷನ್ ಮೇವಿನ ಬೆಳೆ. ಇರಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ಹಸಿರಿಲ ಗೊಬ್ಬರದ ಗಿಡಗಳನ್ನು ಹಾಕಿ. ಪ್ರಶ್ನೆ ಕರೆಕ್ಟ್ ಕೇಳಿದ್ರಿ, ಅದು ಆಳವಾದ ಕಪ್ಪು ಮಣ್ಣಿಗೆ ರೆಕಮೆಂಡ್ ಮಾಡಿದ್ವಿ. ಸ್ವಲ್ಪ ಇಲ್ಲಿ ಒಂದು ಮಜಾ ಆಯ್ತು, ಉತ್ತರ ಒಣವಲಯದಾಗ ನಾವು 3 ಕಂಡೀಷನ್ ಮಾಡ್ಕೊಂಡಿನಿ. ಈಗ ನಾ ಕಡಿಮೆ ಆಳದ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಕೆಂಪು ಮಣ್ಣಿಗೆ ಅಗದಿ ಸ್ಪೆಸಿಫಿಕ್ ಸಾಯಿಲ್ಗೆ ಹೇಳಿದಿನ. ಯಾಕಂದ್ರೆ ಅಲ್ಲಿ ಭಾಳ ಫಲವತ್ತತೆ ಇರೋಂಗಿಲ್ಲ, ಭಾಳ ಡೆಪ್ತ್ ಇರೋಂಗಿಲ್ಲ, ಭಾಳ ಮಳೆ ಅದನ್ನು ಹಿಡ್ಕೊಳ್ಳೋ ಕೆಪಾಸಿಟಿ, ಸಾಯಿಲ್ ಪ್ರೊಫೈಲ್ ವೆಟ್ಟನೂ ಆಗಂಗಿಲ್ಲ. ಈಗ ಅದನ್ನು ಮುಂದುವರೆದ ನಾ ಏನು ಹೇಳ್ತೀನಿ ಅಂದ್ರೆ, ಈಗ ನಿಮ್ಮ ಪಾಯಿಂಟ್ಗೆ ಬಂದೆ ನಾನು, ಮಧ್ಯಮದಿಂದ ಆಳವಾದ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಜೇಡಿ ಮಣ್ಣು, ಕ್ಲೇ ಕಂಟೆಂಟ್ ಇರ್ತದೆ, ಸ್ವಲ್ಪ ಮಾಯಿಶ್ಚರ್ ಹಿಡಿತೈತಿ. ಇಂಥಲ್ಲಿ ಏನು ಮಾಡೋದು ಅಂದ್ರೆ ಹಸಿರೆ ಗೊಬ್ಬರ ಅಲ್ಲ ಸಣ್ಣ ಬೀಜ ಉತ್ಪಾದನೆ ಅಲ್ಲ, ಮತ್ತೆ ಅದೇ ಈ ಮಳೆ ಆತಪ್ಪ ಸದ್ಯಕ್ಕೆ ಏನು ಮಾಡಿದ್ರು ಸರ ಇಂಥ ಭೂಮಿಯಾಗ ಅಂದ್ರೆ ಏನಿಲ್ಲರಿ, ಸಣ್ಣ ಬೆಳೀರಿ, ಮುಗ್ಗೊಡಿರಿ. ಭಾಳ ನಿಮಗೆ ಬೆಳೆ ಏನಪ್ಪ ಅಂದ್ರೆ ಅವಳ ಮತ್ತು ಅಲಸಂದಿ ಅಟ್ಟೆ. ಈ 15 ದಿವಸನಾಗ ಎಲ್ಲ ಬೆಳೆ ಆಗ ಹೇಳಿದ್ದು ಇಲ್ಲಿ ಬರಲಿಲ್ಲರಿ, ಟೈಪ್ ಆಫ್ ಸಾಯಿಲ್ ಮ್ಯಾಗ ಚೇಂಜ್ ಮಾಡಿದೆ ನಾನು. ಮತ್ತೆ ಟೈಮ್ ಆದಮೇಲೆ ಟೈಮ್ ಒಂದೈತಿ. ಈಗ ಅಲ್ಲಿ ಜುಲೈ 1st ಪೋರ್ಟ್ನೈಟ್ 2nd ಪೋರ್ಟ್ನೈಟ್ ಮಾತಾಡಿದ್ದೆ, ಈಗಾದರೂ ನಾನು ಜುಲೈ 1st ಪೋರ್ಟ್ನೈಟ್ 2nd ಪೋರ್ಟ್ನೈಟ್ ಮಾತಾಡ್ತೇನೆ. ಆದರೂ ಮಧ್ಯಮದಿಂದ ಆಳವಾದ ಕಪ್ಪು ಮಣ್ಣು ಇಲ್ಲಿ, ಅಲ್ಲಿ ನಾವು ಸನವು ಔಡ್ಲ ಮತ್ತು ಅಲಸಂದಿ. ರೈತರು ಭಾಳ ಹುಷಾರದಾರ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವರು ಮಳೆ ಬಂದ್ರೂ ಭಾಳ ಹಿಡಿಲಾರ್ದಂತಲೇ ಮುಂಗಾರಿ ಸೂಕ್ತದಂಥ ಗುರೆಳ್ಳು ಎಳ್ಳು ಯಾವ್ದಾರು ಹಾಕೊತಾರೆ. ಮಧ್ಯ ಮಾಡೋದು ಕಪ್ಪು ಮಣ್ಣು ಅಂದ್ರೆ ಮುಂದೆ 2nd ಕ್ರಾಪಿಗೆ ಬಿಡ್ತಾರ. ಹೌದು, ಈಗ ಪಟ್ನ ಸನವ ಅಂದ್ರೆ ಮುಗ್ಗು ಹೊಡೆದು ಬಿಡುದು, ಇಲ್ಲ ಎರಡು ಸೀಸನ್ ಬರ್ಬೇಕಂದ್ರೆ ಅವಳೆ ಹಾಕೋದು, ಇಲ್ಲ ಶಾರ್ಟ್ ಡ್ಯೂರೇಷನ್ ಅಲಸಂದಿ DC-15 DC-16 ಅಂತ ವೆರೈಟಿ ಹಾಕೊಂಡ್ಬಿಡ್ತಾರೆ. ಹಿಂಗೆ ಹಾಕಾರೆ. ಮತ್ತು 2nd ಪಾಕ್ಷಿದೊಳಗೆ ಚಲು ಮಾಡ್ಬೋದು ಹತ್ತಿ, ಹತ್ತಿ ಅವಳ ಸೂರ್ಪಣ ಹಾಕ್ಬೋದು. ನಮ್ಮ ರುಟೀನ್ POP ಒಳಗೆ ನಾವು ಸೂರ್ಪಣ ರೆಕಮೆಂಡ್ ಮಾಡಿಲ್ಲ, ಆದ್ರೆ ಇಂತಹ ಒಂದು ಏನಂತೀರಿ ವೈಪರೀತ್ಯ ಸಂದರ್ಭದೊಳಗೆ ಎಸ್ ಯು ಕ್ಯಾನ್ ಗೋ ಫಾರ್ ಸನ್ಫ್ಲವರ್ ಅಂತ ಸೂರ್ಪಣ ಅಲಸಂದೆ. ಇನ್ನೊಂದು ಹಂಗೆ ಸಿಚುವೇಶನ್ ಬಂತು, ನೀವು ಹೇಳಿದ್ರಲ್ಲ ಆಳವಾದ ಕಪ್ಪು ಭೂಮಿ ಅಂದ್ಯ, ತೀರಾ ಆಳವಾದದ್ದು ಪಿಂಡೇರಿ. ಪಿಂಡೇರಿ ಅನ್ನೋ ನಾವು ವಿಚಾರ ಮಾಡ್ಬೇಕ್ರಿ, ಎಲ್ಲ ಜಿಲ್ಲಾದಾಗೂ ಎಲ್ಲ ತಾಲೂಕಿನಾಗ ಇರೋದಲ್ಲ, ಈ ಕಡೆ ಬಾಲ್ಕೋಟ್ ಕಡೆ ಇರ್ತಾವ, ಕಡಿಮಠ ಏರಿಯಾ ಅಂತಾರೆ. ಮಧ್ಯ ಮಾಡೋದು ಇದು ನಿಮ್ಮ ಬಿಜಾಪುರ ಕಡೆ, ಕಡಿಮೆ ಮಾಡೋದು ಕಪ್ಪು ಅನ್ನೋದು ಇಂಡಿಸಿಂದಿಗೆ. ಗದಗ್ನಲ್ಲಿ ಕೂಡ ಇದು ಗದಗ್ನೇ ಮಧ್ಯ ಮಾಡೋದಿಂತ ಅಂದ್ರೆ, ಇವು ಎಲ್ಲ ಕಡಿಮೆ ಆಳ ಮಧ್ಯ ಮಾಡೋದಾಗಿದ್ರೆ ಸೆಪ್ಟೆಂಬರ್ 20 ಬಿತ್ತಾರ ಅವ್ರು ಹಿಂಗಾರಿ. ಆದ್ರೆ ಇಲ್ಲಿ ಏನ್ ಮಾಡ್ಬೋದು, ಆಳವಾದ ಕಪ್ಪು ಭೂಮಿಯಾಗ ಏನು ಮಾಡೋಂಗಿಲ್ಲ, ಬಾಳ ಸನವು ಇಲ್ಲ ತೊಗರಿ ಹತ್ತಿ. ಯಾಕಂದ್ರೆ ನಾವು 2 ಸೀಸನ್ ಹೋಗ್ಕವಲ್ರಿ ತೊಗರಿ ಹತ್ತಿ. ಇಲ್ರಿ ನಾವು ತೊಗರಿನೂ ಬೇಡ, ಹತ್ತಿನೂ ಬೇಡ, ನಾವು ಸನವನು ಮುಗ್ಗೊಡಂಗಿಲ್ಲ ಅಂದ್ರೆ ಏನಿಲ್ಲ ನೋಡಿ. ಜುಲೈ 2nd ಪೋರ್ಟ್ನೈಟ್ ನಮಗೆ ಏನು ಹೇಳವಲ್ರಿ, ಎರಡು ಪದಗಳ ನಡುವೆ ಅಂತರ್ಬದುಗಳ ನಡುವೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಂತೀವಿ ನಾವು. ಇದು ಇನ್ ಸಿತು ಮೈಸರ್ ಕನ್ಸರ್ವೇಷನ್ ಪ್ರಾಕ್ಟೀಸಸ್ ಅಂತೀವಿ. ಅಲ್ಲಿ ಏನು ಮಾಡ್ಬಿಡೋದು, ಚೌಕ್ ಮುಡಿ ಅಕ್ರಾಸ್ ದಿ ಸ್ಲೋಪ್ ಏನು ಮಾಡ್ತೀರಿ, ಎಲ್ಲ ಟೈರ್ ರಿಜಿಸು ಏನು ಸಂರಕ್ಷಣಾ ಪದ್ಧತಿಗೆ ಮಾಡಿಕೊಂಡು ಬಿಟ್ಬಿಡೋದು. ಇಷ್ಟೇ ಈ ಸದ್ಯಕ್ಕೆ ಸಾಧ್ಯತೆಗಳು ನಮಗೆ. ಇನ್ನೊಂದು, ನಾವು ತೋಟಗಾರಿಕಾ ಬೆಳೆಗಳಾದಂಥ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಎಸ್ ಅದರಲ್ಲಿ ಮೆಣಸಿನ್ಕಾಯಿ ಹಾಕ್ತಾರೆ, ಬದನೆಕಾಯಿ ಹಾಕ್ತಾರೆ, ಇಂಥವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ? ಅಂದ್ರೆ ನಾನು ಉತ್ತರ ಉಣವಲಯ ಮತ್ತು ಈಗಿನ ಪರಿಸ್ಥಿತಿಗೆ ನಾನು ರೆಕಮೆಂಡ್ ಮಾಡಲಿಲ್ಲ ಇಲ್ಲಿ. ಆದರೆ ಆ್ಯಕ್ಚುಲಿ ಈಗ ಸದ್ಯಕ್ಕೆ ತತ್ತಿ ಇರೋದು ಉಳ್ಳಾಗಡ್ಡಿಗೂ ಐತಿ, ಬೆಳ್ಳುಳ್ಳಿಗೂ ಐತಿ, ಮೆಣಸಿನ್ಕಾಯಿನೂ ಐತಿ. ಹೌದು, ಆ್ಯಕ್ಚುಲಿ ಇಲ್ಲಿ ಎಲ್ಲರ ಉತ್ತರ ಉಣವಲಯದಾಗ ಎಲ್ಲರ ಪ್ರೊಟೆಕ್ಟಿವ್ ಇರಿಗೇಷನ್ನು ಎಲ್ಲರ ಅನುಕೂಲ, ಅವರು ಬೋರ್ವೆಲ್ ಅದು ಇತ್ತಂದ್ರೆ ದೇ ಕ್ಯಾನ್ ಗೋ ಫಾರ್ ಅಲ್ವಾ. ಬಟ್ ನಾನು ಮೆಜಾರಿಟಿ ಆಫ್ ದಿ ಫಾರ್ಮರ್ಸನ್ನು ಗಮನದಾಗ ಇಟ್ಕೊಂಡು, ಈಗ ಆಗದೇ ಇರುವಂಥ ಮಳೆಯ ಸನ್ನಿವೇಶ ಇಟ್ಕೊಂಡು ನಾ ಈ ಅಷ್ಟು ರೆಕಮೆಂಡ್ ಮಾಡಿದೆ. ಆದರೆ ನೀವು ಹೇಳಿದಂಥ ಸ್ಥಿತಿಗತಿಗಳು ಕೆಲವೊಂದು, ಈ ಕ್ರಾಪ್ ಟೈಮ್ ಐತಿ, ಡೆಫಿನೆಟ್ಲಿ ಟೈಮ್ ಐತಿ. ಇದು ಉತ್ತರ ಒಣವಲಯದ್ದು. ಇನ್ನು ಉತ್ತರ ಅರೆಮಲೆನಾಡು ಅಂದ್ರೆ ಟ್ರಾಡಿಷನಲ್ ಜೋನ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಬೇರೆ ಹಾಕೋರು ಬೆಳಿ ಏನೇನು ಅಂದ್ರೆ ಈ ಧಾರವಾಡ ಬೆಳಗಾವ್ ಕಡೆ ಬಂದಿನ ಈಗ ಹೆಚ್ಚು ಇಲ್ಲಿ ಮಟ್ಟ ನಾ ಬಾಲ್ಕೋಟೆ ಬಿಜಾಪುರ ಸ್ವಲ್ಪ ಪಾರ್ಟ್ ಆಫ್ ಗದಗ ಪಾರ್ಟ್ ಆಫ್ ಧಾರವಾಡ ಪಾರ್ಟ್ ಆಫ್ ಬೆಳಗಾವ್ ಇದ್ದೆ ಇಂತಿಂಥ ಟೈಪ್ ಆಫ್ ಸಾಯಿಲ್ ಪ್ರೊಟೆಕ್ಟಿವ್ ಇರಿಗೇಷನ್ ಯಾಕಂದ್ರೆ ಅವೆಲ್ಲ ಸ್ವಲ್ಪ ವಾಣಿಜ್ಯ ಬೆಳೆಗಳಲ್ರಿ ಸಾಧ್ಯ ಐತೆ ಅವನು ಸ್ವಲ್ಪ ಸೀಮಿತ ಏನಂತೀರಿ ಕ್ಷೇತ್ರ ಒಂದು ಚಂದನ್ ಮಳೆನ ಬಂತು ಒಂದು ತಾಸಾಗು ಎರಡು ತಾಸಾಗು ಅಂತ ಎರಡು ಮೂರು ದಿನ ಮಳೆ ಬಂತಂದ್ರೆ ಸಕ್ಸಸ್ ಓಕೆ ವಿ ಕ್ಯಾನ್ ಗೋ ಫಾರ್ ಇವನ್ ನಾವು ಇನ್ನೊಂದು ಸ್ವಲ್ಪ ಲೇಟ್ ಆದರೆ ಆಗಸ್ಟ್ ಹೋತಂದ್ರೆ ಅಜ್ವಾನ ಅದೊಂದು ದೊಡ್ಡ ಬೆಳೆ ಬರಾಗ್ತೈತೆ ನಮ್ಮ ಕಡೆ ಇವನ್ ಒನ್ ಬೇಸಾಯದಾಗ ಬೆಳೆ ಆಗತ್ತಾರೆ ಹೌದಲ್ಲ ಹೌದೌದು ಈಗ ಒಂದು ಎರಡು ಮೂರು ವರ್ಷನೇ ಬಾಲ್ಕೋಟೆ ಬಿಜಾಪುರ ಮನುಷ್ಯ ನೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಹುಡುಕುತ್ತದ ಈಗ ನೀವು ಅದರ ಡ್ಯೂರೇಷನ್ ಎಷ್ಟು ಅಜ್ವಾನ ಅಜ್ವಾನದ 140 ದಿವಸ ಅದನ್ನ ನಾವು ಅದ್ರಾಗ ಮತ್ತೆ ಶಾರ್ಟ್ ಡ್ಯೂರೇಷನ್ ವೆರೈಟಿ ಇದನ್ನ ಮಾಡಿ ಸಂಶೋಧನೆ ಮಾಡಿ ಈಗ ಆಗಸ್ಟ್ ಸೆಕೆಂಡ್ ಫೋರ್ಟ್ನೈಟ್ಗೆ ಬಿತ್ತು ಬಿಡೋದು ಲೇಟ್ ಖರೀಫ್ ಆರ್ ಅರ್ಲಿ ರವಿಯರ್ ಅಂತಿರಲ್ಲ ಬೆಸ್ಟ್ ಬರುತ್ತೆ ಅದು ಒಂಥರ ಇನ್ನು ಈ ಉತ್ತರ ಅರೆಮಲೆನಾಡು ವಲಯದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇವತ್ತು ಎರಡೇ ಕವರ್ ಮಾಡೋಣ ಉತ್ತರ ಉಣವಲಯ ಉತ್ತರ ಅರೆಮಲೆನಾಡು ನಾವು ಪಕ್ಕ ಮಲೆನಾಡು ಹೋಗೋದು ಬೇಡ ಬೇಡ ವಿ ಆರ್ ಹೋಪ್ಫುಲ್ ನಾನು ನಿನ್ನೆ ಕುಮಟಾದಾಗಿದ್ದೆ ಮಳೆ ಆಗತೈತಿ ಕುರ್ಗಿ ಭತ್ತ ಬಿತ್ತನೆ ಮಾಡ್ಯಾರ ಮ್ಯಾಲೆ ಮಳೆ ಆಗತ್ತೆ ಅವೊಂದೆರಡು ತಾಲೂಕು ಇಂಪ್ರೂವ್ ಆದರೆ ಉಳಿಕೆ ತಾಲೂಕ್ನೇ ಮಳೆ ಆಗುತ್ತೆ ಅವ್ರದ್ದು ಜುಲೈ ಆಗಸ್ಟ್ ಸೆಪ್ಟೆಂಬರ್ನ ಅಲ್ಲಿ ಮಳೆಗೋಳ ಅದೇನು ಬೇಡ ಈಗ ನಾವು ನೇರವಾಗಿ ನಾವು ನೀವು ಇರುವಂಥ ಜಾಗಕ್ಕೆ ಬರೋಣ ಉತ್ತರ ಅರೆಮಲೆನಾಡು ನಾರ್ತ್ ಟ್ರಾಡಿಷನಲ್ ಜೋನ್ ಆಫ್ ಕರ್ನಾಟಕ ಅಂದ್ರೆ ಇಲ್ಲಿ ಏನೈತಂದ್ರಿ ಇಲ್ಲಿ ನೋಡ್ರಿ ನೀವು ಹೇಳಿದ ಬೆಳೆಗಳು ಬಂದು ಇಲ್ಲಿ ಮಧ್ಯಮದಿಂದ ಆಳವಾದ ಕಪ್ಪು ಮಣ್ಣಿಗೆ ಬರ್ತೀನಿ ನಾಯಿ ಸೋಯಾ ಅವ್ರೆ ಶೇಂಗಾ ಇಲ್ಲಿ ಗೋಂಜಾಳ ಗೋಂಜಾಳ ಅಲ್ಲಿ ಹೇಳಿದ್ದಿಲ್ಲ ನಾನು ಇಲ್ಲಿ ಹೇಳ್ತೀನಿ ಗೋವಿಂದ ಇಲ್ಲಿ ಯಾಕಂದ್ರೆ ಅಲ್ಲಿ ಹೇಳಿಲ್ಲ ನಾವು ಉತ್ತರ ಉಣವಲಯ ಇಲ್ಲಿ ಟ್ರಾಡಿಷನಲ್ ಟ್ರ್ಯಾಕ್ನಾಗ ಹಂಗಲ್ಲ ಸಾಧ್ಯತೆಗಳು ಹೆಚ್ಚದಾವೆ ಗೋಂಜಾಳ ಬೆಳಿಬೋದು ಮೆಣಸಿನಕಾಯಿ ಹತ್ತಿ ತೊಗರಿನೂ ಬೆಳಿಬೋದು ಸ್ವಲ್ಪ ಲಿಮಿಟೆಡ್ ಪಾರ್ಟ್ ಹಾವೇರಿ ಗಿವೇರಿ ಇವೆಲ್ಲ ಎಲ್ಲಿ ನಾ ಹೇಳೋದು ಎಲ್ಲಿಗೆ ಅಂದ್ರೆ ಈಗ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೇಬೆನ್ನೂರು ಬ್ಯಾಡಗಿ ಶಿಗ್ಗಾಂವ ಬೆಳಗಾವಿ ಶಿರಹಟ್ಟಿ ಮತ್ತು ಬೈಲಹೊಂಗಲ್ ತಾಲೂಕಿನಾಗ ಎಲ್ಲೆಲ್ಲಿ ಮಧ್ಯಮ ಆಳವಾದ ಕಪ್ಪು ಭೂಮಿ ಐತಿ ಅಲ್ಲಿ ಏನು ಮಾಡ್ಬೇಕು ಜುಲೈ ಪ್ರಥಮ ಪಾಕ್ಷಿಕದೊಳಗೆ ಇವೆಲ್ಲ ನಾ ಹೇಳಿದ್ದು ಅಲ್ಲ ಸಂಜೆನೂ ಐತಿ ಎರಡನೇ ಪಾಕ್ಷಿಕ್ಕೆ ಹೋಗೋಣ ಸೋಯಾ ಅವರೇ ಬ್ಯಾಡ ಅಂತೀವಿ ನಾವು ಆದ್ರೆ ಅವರು ಹಾಕ್ತಾರೆ ರೈತರು ರಷ್ಟು ಬರ್ತೈತೆ ಅಂದ್ರೆ ಹಾಕ್ತಾರೆ ಅವ್ರು ಅವ್ರಿಗೆ ಎದಕ್ಕೆ ಹಾಕ್ತಾರಂದ್ರೆ ಏ ನಾವು ರೋಗ ಕೀಟ ಬಂದನ್ನು ನೋಡ್ಕೊಂತೀವಿ ರೀ ಲೇಟ್ ಆದ್ರೆ ರೋಗ ಕೀಟ ಬಂದೇ ಹೊರತು ಗೊತ್ತೈತಿ ನಮ್ಗೆ ಅದನ್ನೆಲ್ಲ ನಾವು ಮಾಡ್ಕೊಂತೀವಿ ಈಗ ಮಾಲ್ ಕಡಿಮೆ ಆಗ ರೇಟ್ ಬರ್ತಲ್ಲ ಹಿಂಗೆ ಅವ್ರದೊಂದು ವಿಚಾರ ಅಲ್ಲಿ ವಟಾಣಿ ಬೆಳಿಬೋದು ಜುಲೈ ಎರಡನೇ ಪಕ್ಷಕ್ಕಾದ್ರೆ ಜುಲೈ ಎರಡನೇ ಪಕ್ಷಕ್ಕಾದ್ರೆ ವಟಾಣಿ ಒಂಥರ ಹಸಿ ವಟಾಣಿ ಬೆಳಿಬೋದು ಮತ್ತು ಅಂತರ ಬೆಳೆ ಹತ್ತಿ ಮತ್ತು ಮೆಣಸಿನಕಾಯಿ ಅದನ್ನು ಹಾಕ್ಬೋದು ಈ ಥರ ಇಲ್ಲಿ ನಾವು ಬೆಳೆ ಇದನ್ನು ಮಾಡ್ತೀವಿ ಒಟ್ಟು ಬೆಳೆ ಎಲ್ಲ ನಾವು ರೆಕಮೆಂಡೇಶನ್ ಮುಗಿಯೋಣ ಅವಾಗ ನೀವು ಒಂದಿಷ್ಟು ಕ್ವಶನ್ ಕೇಳ್ತೀರಿ ಹೌದು ಕೃಷಿ ತಂತ್ರಜ್ಞಾನಗಳನ್ನ ಯಾವ ಥರ ಮಾರ್ಪಡಿಸ್ ನಾನು ಅದನ್ನೇ ಕೇಳಿಕೊಟ್ಟಿದ್ದೆ ಅದಕ್ಕಿಂತ ಮುಂಚೆ ನಾನು ಇನ್ನೂ ಟ್ರಾಡಿಷನಲ್ ಜೋನ್ಯಾಗ ಅದನ್ನು ಯಾಕಪ್ಪ ಅಂದ್ರೆ ಬೇರೆ ಬೇರೆ ಥರ ಮಣ್ಣು ಐತಲ್ರಿ ಅದು ಪ್ರಾಬ್ಲಮ್ ಆಗೈತೆ ನಮ್ಗೆ ಈಗ ಕೆಲವೊಂದು ಕಡೆ ಏನೈತ್ರಿ ಕೆಂಪು ಮರಳು ಮಿಶ್ರ ಜೇಡಿ ಕಡಿಮೆ ಮಾಡೋದು ಕಪ್ಪು ಮಣ್ಣು ಅಲ್ಲಿ ನೀವು ಗೋವಿಂದೋಳ ಸಜ್ಜಿ ನವಣಿ ಈಗ ಹಾವೇರಿಯಾಗಿ ನಿಮ್ಗೆ ಗೊತ್ತಿಲ್ಲ 2003 ಒಳಗೆ ಅಷ್ಟು ಬರಗಾಲದ ಬಂದಾಗೂ 260 ಮಳೆ ಆದಾಗ 4,000 ಎಕರೆ ಸಮಯ ಬೆಳೆದ್ರು ಅವರು ದೇವ್ ಪ್ರೂವ್ಡ್ ದ್ಯಾಟ್ ದೇವ್ ಏನಂತೀರಿ ಚೂಸನ್ ದ ಬೆಸ್ಟ್ ಕ್ರಾಪ್ ಕಂಟಿಜೆಂಟ್ ಕ್ರಾಪ್ ಯಾರು ವಿಚಾರ ಮಾಡೋಕ್ಕೆ ಸಾಧ್ಯನ್ರಿ ಆಗಿನ ಕಾಲದ ಹೇಳತ್ತೀನಿ ನಾನು 2003-04 ನನ್ನ ನೆನಪೈತಿ ಬರೀ 260 ಮೇನ್ ಪಾಲು 4,000 ಎಕರೆ ಸಾಮೆ ಬೆಳೆದ್ರು ಅವರು ರೈತರಿಗೆ ಗೊತ್ತಿಲ್ಲ ಅನ್ಬೇಡ್ರಿ ಆದ್ರೆ ಅದನ್ನು ಅವರು ಏನಪ್ಪ ಇಂಥ ಬೆಳೆಗೆ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಇಲ್ಲ ಈಗಿನ ಪರಿಸ್ಥಿತಿಗಳು ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡು ಸಾಮೆಗೆ ಹೋಗ್ರಿ ಲಿಟಲ್ ಮಿಲೆಟ್ ಸೂರ್ಯಕಾಂತಿ ತೊಗೋರಿ ರಬ್ಶಂಗ ತೊಗೋರಿ ಗುರೆಳ್ಳು ಮೇನ್ಜೋಳ ಹೇಳೀನಿ ನಾನು ಮೆಣಸಿನಕಾಯಿ ಹತ್ತಿ ತೊಗೋರಿ ಲೇಟ್ ಆದ್ರೆ ಸೋಯಾಬೀನ್ ಬಿಡ್ರಿ ಅಲ್ಲಿ ಸೂರ್ಯಕಾಂತಿ ನಡೀತೈತಿ ಹಂಗೆ ಔಷಂಗ ನಡೀತೈತಿ ಔಳು ನಡೀತೈತಿ ಅಲಸಂದಿ ಅಂತೂ ನಡೀತೈತಿ ಮೆಣಸಿನಕಾಯಿ ನೀವು ಹೇಳಿದ್ರಲ್ಲ ಇವೆಲ್ಲ ಅಂದರೆ ಹೆಚ್ಚು ಕಡಿಮೆ ಸಾಯಿಲ್ ಟೈಪು ಸ್ವಲ್ಪ ವೇರಿಯೇಷನ್ ಆದರೂ ಭಾಳ ವೇರಿಯೇಷನ್ ಇಲ್ಲಿಲ್ಲ ಯಾಕಂದರೆ ಇದು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ದೃಷ್ಟಿ ಬಟ್ ಓವರಾಲ್ ಇವು ಏನು 10-12 ಕ್ರಾಪ್ ಅದಾವಲ್ಲ ಇವನ್ನ ಒಂದು ಸ್ವಲ್ಪ ಎಲ್ಲೆಲ್ಲಿ ಸಾಧ್ಯ ಐತಿ ಸೋಲ್ ಎಲ್ಲಿ ಲೇಟ್ ಆಗೈತಿ ಅವನ್ನ ಅಂತರ ಬೆಳೆ ಆಗ್ತಾ ಹೋಗ್ಬೇಕು ಈಗ ಮಿಲೆಟ್ ಮಿಲೆಟ್ ಈಗ ಪ್ರೊಸೋ ಮಿಲೆಟ್ ಅಂದ್ರೆ ಬರಗಕ್ಕೆ ಟೈಮ್ ಮುಗಿತ್ರಿ ಈಗ ಸಾಮ್ಯಾಗೂ ಮುಗೀತಂತ ಜುಲೈ ಆದ್ರೆ ಮುಂದೆ ಹೆಂಗ ಊದ್ಲೈತಿ ಬಾರ್ನಾಡ್ ಮಿಲೆಟ್ ಇನ್ನೂ ಲೇಟ್ ಆದ್ರೆ ಹೆಂಗ ನಾವನ್ ಐತಿ ಅಂದ್ರೆ ನಾವು ಅದನ್ನ ಹೊಸದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮನಸ್ಥಿತಿ ಒಳಗೆ ಇರ್ಬೇಕು ಮತ್ತೆ ಹಿಂಗಾರು ಬೆಳೆಗೆ ಸಾಧ್ಯತೆ ಆದ್ರೆ ತಯಾರು ಮಾಡ್ಕೊಂಡು ಹಿಂಗಾರು ಬೆಳೆಗೆ ತಯಾರು ಮಾಡ್ಕೊಳೋಕಿನ ಅಂತಂದ್ರೆ ಏನ್ರಿ ನಾವು ರೆಕಮೆಂಡ್ ಮಾಡಿದ್ದು ಅಥವಾ ಶಿಫಾರಸು ಮಾಡಿದ್ದು ಅಂದ್ರೆ ಮಧ್ಯಮದಿಂದ ಆಳವಾದ ಕಪ್ಪು ಮಣ್ಣಿನೊಳಗೆ ಈಗ ನಾವು ಒಂದು ಬೆಳೆ ಬೆಳೆದ್ರೆ ಅದನ್ನು ಹಾರ್ವೆಸ್ಟ್ ಮಾಡಿ ಹಿಂಗಾರಿ ತಕ್ಕೊಳಕ್ಕೆ ಆಗಂಗಿಲ್ಲ ಅದನ್ನೇ ನಾವು ಅದಕ್ಕೆ ನಾವು ಎರಡು ಬೆಳೆ ಆಸೆ ಬಿಟ್ಟು ಜುಲೈ ಸೆಕೆಂಡ್ ಫೋರ್ಟ್ನೈಟ್ ಮಟ್ಟ ನೋಡಿ ಏನಿಲ್ಲಪ್ಪ ಜುಲೈ 15-18 ಮಟ್ಟ ನಾನು ಮಣ್ಣು ಮತ್ತು ನೀರಿನ ತೇವಾಂಶ ಸಂರಕ್ಷಣೆಗೆ ನಾನು ಚೌಕಮಣಿ ಮಾಡ್ತೀನಿ, ಲೆವೆಲ್ ಮಾಡ್ತೀನಿ, ಎರಡು ಬದುಗಳು ನಡ್ಬರ್ಕ ಹೊಲನ ಲೆವೆಲ್ ಮಾಡ್ತೀನಿ, ಏನತ್ರ ಇಳಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಟೈಡ್ ರಿಜಸ್ಟ್ ಮಾಡ್ತೀನಿ, ಅಥವಾ ಒಂದೊಂದು ಹಂಗು ಮಾಡಲಂದ್ರೆ ಒಂದೊಂದು ಹತ್ತತ್ತು ಪೂಟಿಗೆ ಇವನು ಬೆಳೆಯೊಳಗೂ ಮಾಡ್ತಾರೆ ಅದನ್ನು, ಕೃಷಿ ಸಾಲ ಬಿಡೋದು ಹಿಂಗೆ ಅದು ಕೃಷಿ ತಂತ್ರಜ್ಞಾನದೊಳಗೆ ಹೇಳ್ತೀನಿ ನಾನು. ಆದರೆ ಹಂಗೂ ಮಾಡ್ಬೋದು ಅಂದ್ರೆ ಹಿಂಗಾರು ಭೂಮಿಗೆ ನಾವು ಯಾಕಂದ್ರೆ ಮಾಯಿಶ್ಚರ್ ಕನ್ಸರ್ವೇಷನ್ ಮಾಡಬೇಕು, ದೇವ್ರು ಅಷ್ಟು ನಿಕೃಷ್ಟ ಅಲ್ಲ, ಎಲ್ಲೇ ಒಂದು ಮಳೆ ಬರ್ತದೆ ಅವಾಗ ಏನು ಮಾಡಬೇಕು, ಎಲ್ಲ ಏರಿಯಾ ಭಾಳ ಉಳಿತೈತಲ್ಲ, ನಾವು ಹಿಂಗಾರಿಗೆ ಸ್ವಲ್ಪ ಅರ್ಲಿ ಸ್ವಿಂಗ್ ಹೋಗ್ತೇವೆ ನಾವು, ಮತ್ತು ಬೇರೆ ಬೇರೆ ತಂತ್ರಜ್ಞಾನ ನಾವು ಡಿಸ್ಕಷನ್ ಮಾಡೋದು. ಈಗ ಚಾಯ್ಸ್ ಆಫ್ ಕ್ರಾಪ್ಸ್ ಅಂತೂ ನಾನು ಇಲ್ಲಿ ಮುಗಿಸ್ಬಿಟ್ಟಿದ್ದೀನಿ, ಯಾವುದೇ ಥರ ಇರಲಿ ಸಾಯಿಲ್ ನಾರ್ತ್ ಆನ್ಸಿಲ್ ಟ್ರ್ಯಾಕ್ನಾಗ ಈಗ ಸೋಯಾ ಅವರೆ ತೊಗೋಬೋದು 15 ದಿವಸ, ಇನ್ನಿಷ್ಟು ಲೇಟ್ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಗೋಂಜಾಳ, ಹತ್ತಿ, ಮೆಣಸಿನಕಾಯಿ, ತೀರಾ ಒಣ ಪ್ರದೇಶ ಬಂದು ಆಳು ಇಲ್ಲದ್ದು ಅಂದ್ರೆ ಅಲ್ಲಿ ಅವಳ ಎಳ್ಳು ನವಣಿ ಹಿಂಗೆ ತೊಗೋಬೋದು. ಒಳ್ಳೆಯದು ಡಾಕ್ಟರ್ ಗದ್ದಿನಕೇರಿ ಸರ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಈ ತಡವಾಗಿ ಬಂದಂಥ ಮಳೆಯ ಸಂದರ್ಭದೊಳಗೆ ಯಾವ್ಯಾವ ಪ್ರದೇಶಕ್ಕೆ ಎಂತೆಂಥ ಬೆಳೆಗಳು ಸೂಕ್ತ ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗಾಗಿ ರೈತರು ತಮ್ಮ ಮಣ್ಣು ಮತ್ತು ಅದರ ಆಳ ಯಾವ ರೀತಿ ಮಣ್ಣಿದೆ ಮತ್ತು ಎಂತೆಂಥ ಬೆಳೆಗಳನ್ನು ಕೈಗೊಳ್ಳಬೇಕು ಈ ನಿಟ್ಟಿನೊಳಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಇದುವರೆಗೂ ಮುಂಗಾರು ಮಳೆಯ ವಿಳಂಬ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಹೇಮಂತ್ ರಾಂಬಡಿಗಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಕೇಳಿ ಮರಪದಾಸರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ದಿನ ದಿನ ಬರುವೆನು ಘನ ಗುರುವಿನ ಮಗ, ಒಂದು ತೇರು ಮಲ್ಲಿಸಿ ಕರಿರವ್ವ. ದಿನ ದಿನ ಬರುವೆನು ಘನ ಗುರುವಿನ ಮಗ, ಒಂದು ತೇರು ಮಲ್ಲಿಸಿ ಕರಿರವ್ವ. ಅನುಮಾನವಿಲ್ಲದೆ ತನುಮನದಿಂದಲೇ, ಅನುಮಾನವಿಲ್ಲದೆ ತನುಮನದಿಂದಲೇ, ತನುಮನದೊಂಚನೆ ಬಿಡಿರವ್ವ, ತನುಮನದೊಂಚನೆ ಬಿಡಿರವ್ವ. ದಿನ ದಿನ ಬರುವೆನು ಘನ ಗುರುವಿನ ಮಗ ಒಂದು ತೇರು ಮನ್ನಿಸಿ ಕರಿರವ್ವ ಒಂಬತ್ತು ಪುರದೊಳಗೆ ಬಂದ ಪುರುಷನು ಒಂಬತ್ತು ಪುರದೊಳಗೆ ಬಂದ ಪುರುಷನು ಕುಂಬಿಲಿಳಿದು ನಾ ಬರುವೆನವ್ವ ಕುಂಬಿಲಿಳಿದು ನಾ ಬರುವೆನವ್ವ ಅಂಬುಜ ಮುಖಿಯಾರೇ ನಂಬಿಗೆ ಸಾಲದು ಅಂಬುಜ ಮುಖಿಯಾರೇ ನಂಬಿಗೆ ಸಾಲದು ಸಾಂಬ ಶಿವನೆಲ್ಲದನಿರವ್ವ ಸಾಂಬ ಶಿವನೆಲ್ಲದನಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒನು ತೇರು ಮನ್ನಿಸಿ ಕರಿರವ್ವ ಬರದಿನ್ನುವದಗಿ ಸಂದೇಹವ್ಯಾತಕ್ಕೆ ಬರದಿನ್ನುವದಗಿ ಸಂದೇಹವ್ಯಾತಕ್ಕೆ ಬಂಧನ ಭವಗಳ ಕಳಿರವ್ವ ಬಂಧನ ಭವಗಳ ಕಳಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒನು ತೇರು ಮನ್ನಿಸಿ ಕರಿರವ್ವ ಕಂಗಳ ರುದ್ರನ ಮಗ ಮಂಗಳ ವಿರೂಪಾಕ್ಷ ಕಂಗಳ ರುದ್ರನ ಮಗ ಮಂಗಳ ವಿರೂಪಾಕ್ಷ ತಿಂಗಳಿಗೊಮ್ಮೆ ನಾ ಬರುವೆನವ್ವ ತಿಂಗಳಿಗೊಮ್ಮೆ ನಾ ಬರುವೆನವ್ವ ಅಂಗೀಕರಿಸಿ ಅನ್ನ ಶೃಂಗಾರ ಮಾಡಿರಿ ಅಂಗೀಕರಿಸಿ ಅನ್ನ ಶೃಂಗಾರ ಮಾಡಿರಿ ಮಂಗಳ ಮಹಿಮನೆಲ್ಲದನಿರವ್ವ ಮಂಗಳ ಮಹಿಮನೆಲ್ಲದನಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒನು ತೇರು ಮನ್ನಿಸಿ ಕರಿರವ್ವ ಎಂಥ ಶಾಂತ ಶ್ರೀ ಗುರುನಾಥ ಅಂತರಂಗರಿ ಬೆರೆತ ನಮ್ಮ ಎಂಥ ಶಾಂತ ಶ್ರೀ ಗುರುನಾಥ ಅಂತರಂಗರಿ ಬೆರೆತ ನಮ್ಮ ಮಂತ್ರವ ಬೋಧಿಸಿ ಚಿಂಚಯ ಬಿಡಿಸಿ ಮಂತ್ರವ ಬೋಧಿಸಿ ಚಿಂಚಯ ಬಿಡಿಸಿ ಎಂಥ ಮಾತು ಹೇಳಿದ ನಮ್ಮ ಎಂಥ ಮಾತು ಹೇಳಿದ ನಮ್ಮ ಎಂಥ ಶಾಂತ ಶ್ರೀ ಗುರುನಾಥ ಅಂತರಂಗರಿ ಬೆರೆತ ನಮ್ಮ ತನುಮನ ಧನವೋ ನಿನಗೆ ನೀಡಿ ತನುಮನ ಧನವೋ ನಿನಗೆ ನೀಡಿ ಏನೇನು ಮಾನ ಇಲ್ಲದಂಗ ಮಾಡಿ ಏನೇನು ಮಾನ ಇಲ್ಲದಂಗ ಮಾಡಿ ಸೂರ್ಯಚಂದ್ರರನ್ನು ಗೂಡಿ ಸೂರ್ಯಚಂದ್ರರನ್ನು ಗೂಡಿ ಉನ್ಮನಿ ಮಂದಿರ ನನ್ನದೋಳಾಡಿ ಸೂರ್ಯಚಂದ್ರರನ್ನು ಗೂಡಿ ಉನ್ಮನಿ ಮಂದಿರ ನನ್ನದೋಳಾಡಿ ಎಂಥ ಶಾಂತ ಶ್ರೀ ಗುರುನಾಥ ಅಂತರಂಗದಿ.